ಕೃಷಿ ಪಂಡಿತ ಬರೋಣ ನಮಗೆ ಎಲ್ಲ ಅಂದ್ರೆ ನಾವು ಜಾಸ್ತಿ ಕೃಷಿ ಮೇಳಕ್ಕೆಲ್ಲ ಹೋಗ್ತೀವಿ ನಾವು ಸಾವಯವ ಕೃಷಿ ಮೇಳ ಇರಲಿ ಈ ತೋಟಗಾರಿಕೆ ಮೇಳ ಇರಲಿ ಎಲ್ಲ ನಾವು ಹೋದಲ್ಲಿ ನಮ್ದು ಪ್ರಚಾರ ಜಾಸ್ತಿ ಆಗುತ್ತೆ ನಮ್ದು ಪ್ರಚಾರ ಆಗುತ್ತೆ ಮತ್ತು ತಗೊಂಡು ಬೆಲ್ಲ ಖರೀದಿ ಮಾಡಿದವರು ಒಳ್ಳೆ ಅವರು ಫೀಡ್ಬ್ಯಾಕ್ ಒಳ್ಳೆ ಫೀಡ್ಬ್ಯಾಕ್ ಕೊಟ್ಟವರು ಇನ್ನು ಒಬ್ಬರಿಂದ ಇನ್ನೊಬ್ರು ಹೇಳ್ಕೊಂತು ಈಗ ಜಾಸ್ತಿ ಆಗಿದೆ ಮತ್ತು ಪೇಪರ್ದಲ್ಲಿ ಕೆಲವೊಂದು ನಮ್ದು ಅವಾರ್ಡ್ ಬಂದಾಗ ಪೇಪರ್ದಲ್ಲಿ ಬಂದದನ್ನು ನೋಡಿ ಕೆಲವೊಂದಿಷ್ಟು ಜನ ಇದನ್ನು ಮಾಡಿದ್ದಾರೆ ಮತ್ತು ಎರಡು ಸಲ ನಾವು ಔಟ್ ಆಫ್ ಕಂಟ್ರಿನೂ ಕಳಿಸಿದ್ದೀವಿ ಬೆಲ್ಲ ರಷ್ಯಾಕ್ಕೆ ಮತ್ತು ಆಸ್ಟ್ರೇಲಿಯಾಕ್ಕೆ ಎರಡು ವರ್ಷ ನಾವು ಇಲ್ಲಿಂದ ನಮ್ದು ರಫ್ತಾಗಿದೆ ಬೆಲ್ಲ ಈಗ ಏನು ಈಗ ಉತ್ಪಾದನೆ ಆಗ್ತಾ ಇದೆ ನಿಮ್ಮಲ್ಲಿ ಬೆಲ್ಲ ಎಷ್ಟು ನೀವು ಒಂದು ವರ್ಷಕ್ಕೆ ಉತ್ಪಾದನೆ ಆಗ್ತಾ ಇದೆ ಮತ್ತು ಅದರ ಒಂದು ಆರ್ಥಿಕತೆ ಏನದ ಎಷ್ಟು ನಿಮಗೆ ಆದಾಯ ಬರ್ತದ ಎಷ್ಟು ಖರ್ಚು ಮಾಡ್ತೀರಿ ಅದರ ಮೇಲೆ ಇದ್ರ ಬಗ್ಗೆ ಹೇಳ್ತೀರಿ ನಾವು ಉತ್ಪಾದನೆ ಮಾಡಬೇಕಂದ್ರೆ ನಾವು ಫ್ಯಾಕ್ಟ್ರಿ ಕಳಿಸಿದ್ರೆ 3,000 ಸಿಗುತ್ತೆ ರೀ ಎಲ್ಲ ಅಂದ್ರೆ 2,900 3,000 ಅಂದ ಸಿಗುತ್ತೆ ನಮಗೆ ಅಂದ್ರೆ ಒಂದು ಟನ್ನಿಗೆ ರೀ ನಾವಿಲ್ಲಿ ಒಂದು ಟನ್ ನಾವು ಕಬ್ಬಿನ ಉರಿಸಿದ್ರೆ 130 ಕೆಜಿ ಬೆಲ್ಲ ಆಗುತ್ತೆ ನಮಗೆ 130 ಕೆಜಿ ಬೆಲ್ಲ ಆಗುತ್ತೆ 130 ಕೆಜಿ ಅಂದ್ರೆ ನಾವು 60 ರೂಪಾಯಿ ಕೆಜಿ ಹಿಂಗೆ 1 ಕೆಜಿಗೆ ಬೆಲ್ಲ ಕೊಡ್ತೀವಿ ಅಂದ್ರೆ ಸರಿ ಸುಮಾರು 7,800 ತನ ನಮ್ದು ಒಂದು ಟನ್ನಿಗೆ ಅದರಲ್ಲಿ ನಾವು ಕಡಿಯುದಾಳು ಮತ್ತು ಟ್ರ್ಯಾಕ್ಟರ್ ಬಾಡಿಗೆ ಮತ್ತೆ ಗಾಣಕ್ಕೆ ಲೇಬರ್ದು ಎಲ್ಲೋ ಸೇರಿ ಒಂದು 2-3,000 ತೆಗೆದ್ರೆ ನಮ್ಗೆ 4-5,000 ರೂಪಾಯಿ ಒಂದು ಟನ್ ಕಬ್ಬಿಗೆ ನಮಗೆ ಲಾಭ ಆಗುತ್ತೆ ಫ್ಯಾಕ್ಟ್ರಿಗಿಂತ ಒಂದು 2-2.5 ಸಾವಿರ ರೂಪಾಯಿ ಜಾಸ್ತಿ ನಮಗೆ ಲಾಭ ಆಗುತ್ತೆ ಈಗ ತಾವು ಸರಾಸರಿ ಹೇಳಿದ್ರಿ ಈಗ ಬೇರೆ ಬೇರೆ ಆಕಾರದ ತೂಕದ ಬೆಲ್ಲದ ಅಚ್ಚುಗಳದಾವ ನಿಮ್ಮಲ್ಲಿ ಎಲ್ಲ ಏನು ವೆರೈಟಿ ಅದಾವ ಅದ್ರದ ರೇಟ್ ಬೇರೆ ಬೇರೆ ಅದಾವ ಅಥವಾ ಒಂದೇ ರೇಟ್ಲೆ ನೀವು ಮಾರಾಟ ಮಾಡ್ತಾ ಇದ್ರಿ ಇಲ್ಲ ಸರ್ ಬೇರೆ ಬೇರೆ ಇದಾವ ಸರ್ ಅದು ಒಂದು ಕೆಜಿದ ಏನು ಬರುತ್ತೆ ಅದ 60 ರೂಪೀಸ್ ಕೊಡ್ತೀನಿ ಒಂದ್ ಪರ್ ಕೆಜಿ ಮತ್ತು ಪೌಡರ್ ಬರುತ್ತೆ ಅದು 80 ರೂಪಾಯಿ ಕೆಜಿ ಗ್ರಾನ್ಯೂಲ್ಸ್ ಬರುತ್ತೆ ಅದು 70 ರೂಪಾಯಿ ಕೆಜಿ ಮತ್ತು ಸಣ್ಣ ಸಣ್ಣ ಕ್ಯೂ ಬರುತ್ತೆ ಅದು 100 ರೂಪಾಯಿ 110 ರೂಪಾಯಿ ಈ ತರ ಬೇರೆ ಬೇರೆ ಆಕಾರ ಚೇಂಜ್ ಬೇರೆ ಬೇರೆ ಟೈಪ್ ನಾವು ಅದನ್ನ ಬೇರೆ ಬೇರೆ ರೇಟೇ ಇದೆ ಸರ್ ಅದಕ್ಕೆ ಸಾಯಿಕುಮಾರ್ ಈಗ ನನಗೆ ಪ್ರಶ್ನೆ ಏನಪ್ಪ ಅಂತಂದ್ರೆ ಈ ಸಾಂಪ್ರದಾಯಿಕ ಪದ್ಧತಿ ಒಳಗ ಏನು ಬೆಳೀತಾ ಇದ್ದಾರೆ ಅಂದ್ರ ರಾಸಾಯನಿಕಗಳನ್ನ ಉಪಯೋಗ ಮಾಡಿ ಬೆಳೆಯುವಂತಹ ಒಂದು ಕ್ರಮದೊಳಗ ಆಮೇಲೆ ಸಾವಯವ ರೂಪದೊಳಗ ಬೆಳೆಯುವಂತಹ ಒಂದು ಪದ್ಧತಿ ಒಳಗ ರೇಟ್ ಯಾಕೆ ಹೆಚ್ಚು ಕಡಿಮೆ ಆಗ್ತಾ ಇದೆ ಅಲ್ಲಿ ಏನ್ ರಾಸಾಯನಿಕಗಳನ್ನ ಉಪಯೋಗ ಮಾಡಿ ಬೆಳೆದಂತಹದ್ದು ಅಲ್ಲಿ ಕಡಿಮೆ ರೇಟಿಗೆ ಸಿಗ್ತದ ಸಾವಯವದೊಳಗೆ ನೀವೇ ಹೇಳದಂಗ ಮತ್ತೆ ನಮ್ಮ ಅನುಭವ ಕೂಡ ಐತಿ ಒಂದ್ ಸ್ವಲ್ಪ ಹೆಚ್ಚಾಗ್ತದ ರೇಟು ಅನ್ನುವಂಥದ್ದು ಯಾಕೆ ಹೆಚ್ಚಿಗೆ ಆಗ್ತದ ಎಲ್ಲಿ ಇದ್ರ ಒಂದು ಹೆಚ್ಚಿಗೆ ಅನಿಸ್ತದ ಅದ್ರ ಬಗ್ಗೆ ಹೇಳ್ತೀರಿ ಸಂಪ್ರದಾಯಕ್ಕೆ ಏನು ಈಗ ಅಂಗಡಿಯಲ್ಲಿ ಸಿಗುತ್ತಲ್ಲ 40 ರೂಪೀಸ್ ಕೆಜಿಯಲ್ಲಿ ಅವರು ಕೆಮಿಕಲ್ ಯೂಸ್ ಮಾಡ್ತಾರೆ ಮತ್ತು ಒಂದು ಗಂಗಾಳ ತೆಗಿಬೇಕಂದ್ರೆ ಅವರು 200 ಲೀಟರ್ ಹಾಲು ಬಿಡ್ತಾರೆ ಅವರು ಉಳಿದೇನತ್ತಿ ಫ್ಯಾಕ್ಟ್ರಿಯಿಂದ ವೇಸ್ಟ್ ಸಕ್ಕರೆ ಬರುತ್ತೆ ಅದು 300 ಕೆಜಿ 400 ಕೆಜಿ ಹಿಂಗೆ ಹಾಕಿ ಅದರಲ್ಲಿ ಸಕ್ಕರೆಯಲ್ಲೇನೆ ಕಡಿಮೆ ರೇಟ್ ಸಕ್ಕರೆ ತಗೊಂಡವ್ರು ಹಾಕಿ ಹಂಗೆ ಕೆಮಿಕಲ್ ಯೂಸ್ ಮಾಡಿ ಅವ್ರು ಪ್ರೊಸೆಸಿಂಗ್ ಬೆಲ್ಲ ಮಾಡ್ತಾರೆ ಅದಕ್ಕೆ ಅವ್ರದ್ದು ರೇಟ್ ಕಡಿಮೆ ಆಗುತ್ತೆ ನಾವು ಏನೈತಿ ಪ್ಯೂರ್ ಕಬ್ಬಿನ ಹಾಲನ್ನೇ ನಾವು ಕುದಿಸಬೇಕಾಗತ್ತೆ ಇದರಲ್ಲಿ ಅಂದರೆ ಬೇರೆ ಏನು ನಾವು ಇದರಲ್ಲಿ ಆ್ಯಡ್ ಮಾಡೋಕ್ಕಾಗಲ್ಲ ಪ್ಯೂರ್ ಕಬ್ಬಿನ ಹಾಲನ್ನೇ ನಾವು ಕುದಿಸೋದ್ರಿಂದ ಇದು ಸಪ್ರೇಟ್ ಜಾಸ್ತಿ ಆಗುತ್ತೆ ಮತ್ತು ಕ್ವಾಲಿಟಿ ನಮ್ಮದು ಅಷ್ಟೇ ಇದಿರುತ್ತೆ ಅಂದ್ರೆ ಇಳುವರಿ ನಿಮಗೆ ಬೆಲ್ಲದ ಇಳುವರಿ ಕಡಿಮೆ ಬರ್ತದೆ ಅಂತಂದಂಗ ಆಯ್ತು ಬೆಲ್ಲದ ಇಳುವರಿ ಅವರು ಒಂದು ಗಂಗಾಳಕ್ಕೆ 300-400 ಕೆಜಿ ಅವರು ತೆಗಿತಾರೆ ಒಂದು ಗಂಗಾಳಕ್ಕೆ ಅಂದ್ರೆ ಒಂದ್ ಸರಿ ಅವ್ರ ಗಂಗಾಳ ಇಳಿಸಿ 300-400 ಕೆಜಿ ನಮ್ 140-150 ಕೆಜಿ ಮಾತ್ರ ಬರುತ್ತೆ ನಮ್ದು ಅವ್ರಲ್ಲಿ ಸಕ್ಕರೆ ಆಡ್ ಮಾಡ್ತಾರೆ ಅವರು ನಾವಿಲ್ಲಿ ಸಕ್ಕರೆ ಆಡ್ ಮಾಡೋದಿಲ್ಲ ಯಾವುದೇ ಕೆಮಿಕಲ್ ಯೂಸ್ ಮಾಡೋದಿಲ್ಲ ಮತ್ ಅವ್ರದೇನ್ ಮಾಡ್ತಾರೆ ಎಲ್ಲಾ ತರ ಕಬ್ಬು ಅಂದ್ರೆ ಯಾವುದು ಈಗ ರಾಸಾಯನಿಕ ಹಾಕಿದ್ದ ಕಬ್ಬು ಇರಲಿ ಅಥವಾ ಅದ ನೀರ್ ಹಸಲ್ ಎಳೆ ಕಬ್ಬು ಇರಲಿ ಅದನ್ನೆಲ್ಲ ತಗೊಂಡ್ ನುರಿಸಿ ಅದಕ್ಕೆ ಸಕ್ಕರೆ ಹಾಕಿ ಅದನ್ನ ಒಟ್ಟು ಸ್ವೀಟ್ ಮಾಡೋದು ಬಳಸಿ ಅದನ್ನ ಅವ್ರ ರೇಟ್ ಅದ್ ಕಡಿಮೆ ಇರುತ್ತೆ ನಮ್ದು ಕ್ವಾಲಿಟಿನೂ ಚೆನ್ನಾಗಿರುತ್ತೆ ಮತ್ತು ನಾವು ಏನೇ ಮಾಡಿದ್ರು ನಾವು ಕಬ್ಬಿನ ಪ್ಯೂರ್ ರಸ ಹಾಕಿ ನಾವು ಮಾಡಬೇಕಾಗತ್ತೆ ಬಾಯ್ಲಿಂಗ್ ಮಾಡಿ ಅಡ್ಡಿಲ್ಲ ಅಂದ್ರೆ ನೀವು ಸ್ವಚ್ಛವಾದಂತಹದ್ದು ಶುದ್ಧವಾದಂತಹದ್ದು ಮತ್ತು ರಾಸಾಯನಿಕ ಇರಲಾದಂತಹ ಒಂದು ಬೆಲ್ಲವನ್ನ ಗ್ರಾಹಕರಿಗೆ ಕೊಡ್ತಾ ಇದ್ದೀರಿ ಹೌದು ಸರ್ ಈಗ ಸುಮಾರು ವರ್ಷಗಳಿಂದ ಇದನ್ನ ನೀವು ಮಾಡ್ತಾ ಇದ್ದಿರಲ್ಲ ಏನು ಗ್ರಾಹಕರು ಏನಂತ ಇದ್ದಾರೆ ನಿಮ್ ಕಡೆ ಬಂದು ನೇರವಾಗಿ ಖರೀದಿ ಮಾಡ್ತಾ ಇದ್ದಾರೋ ಅಥವಾ ಯಾರಾದರೂ ಬಂದು ಈಗ ಏನು ವ್ಯಾಪಾರಿಗಳು ಬಂದು ನಿಮ್ ಕಡೆ ಖರೀದಿ ಮಾಡಿಕೊಂಡು ಅವರು ಕೂಡ ಮಾರಾಟ ಮಾಡ್ತಾ ಇದ್ದಾರೆ ಯಾವ ರೀತಿ ನೀವು ಮಾರಾಟ ಮಾಡ್ತಾ ಇದ್ದೀರಿ ಈ ನೇರವಾಗಿ ಗ್ರಾಹಕರು ಕೂಡ ಬರ್ತಾರೆ ನಮ್ಮ ಮನೆಯಲ್ಲೇ ಬಂದು ಹೋಯ್ತಾರೆ ಮತ್ತೆ ಕೆಲವೊಂದು ಅವರು ಆರ್ಡರ್ ಕೊಡ್ತಾರೆ ನಮ್ಗೆ ಅವರು ಎಲ್ಲಿ ಈಗ ಚೆನ್ನೈ ಆಗಲಿ ಬೆಂಗಳೂರು ಹೈದರಾಬಾದ್ ಈ ಕಡೆ ಸುಳ್ಯ ಮಂಗಳೂರು ಅಂದ್ರೆ ಫೋನ್ ಮುಖಾಂತರ ಆರ್ಡರ್ ಕೊಡ್ತಾರೆ ನಾವಿಲ್ಲಿ ಬಸ್ ಇವೆಲ್ಲ ಟ್ರಾನ್ಸ್ಪೋರ್ಟ್ ಇಂದ ನಾವು ಕಳಿಸ್ತೀವಿ ಬೆಲ್ಲ ಅಂದ್ರೆ ಅವ್ರಿಗೆ ಒಂದ್ ಸಲ ಅವ್ರು ತಗೊಂಡಿದ್ರೆ ಅವ್ರು ನಮ್ಗೆ ವಾಪಸ್ ಅವರು ನಮಗೆ ಒಳ್ಳೆ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ ನಮ್ಗೆ ಬೆಲ್ಲದ ಅಂದ್ರೆ ನಾವ್ ಏನೇ ತಿಂದ್ರು ಒಳ್ಳೆ ಆಹಾರ ತಿನ್ಬೇಕಂತ ಹೇಳಿ ಈಗ ಒಂದ್ 5-10 ರೂಪಾಯಿ ನಮ್ ಜಾಸ್ತಿ ಆದ್ರೂ ಈಗ ನಮ್ದೇ ಚಲೋ ನಾವು ಆಹಾರ ತಿನ್ಬೇಕಂತ ಹೇಳಿ ಒಳ್ಳೆ ಇದನ್ನ ತಗೊಂಡ್ ಹೋಗ್ತಾ ಇದ್ದಾರೆ

ಡಬ್ಬ ಅದಕ್ಕೆ ಬೇಡುವೆ ಇಲ್ಲಿರುವ ಎಣ್ಣೆ ನೀಡುವ ತುಂಬ ಡಬ್ಬ ಅದಕ್ಕೆ ಬೇಡುವೆ ಇಲ್ಲಿರುವ ಎಣ್ಣೆ ನೀಡುವೆ ತುಂಬ ಡಬ್ಬ ಅದಕ್ಕೆ ಬೇಡುವೆ ಇಲ್ಲಿರುವ ಅದಕ್ಕೆ ಬೇಡುವೆ ಇಲ್ಲಿರುವ ಅದಕ್ಕೆ ಬೇಡುವೆ ಇಲ್ಲಿರುವ ಸಿಮರುವ ಸಿಮರುವ ನಿನ್ನ ಮಹಿಮೆಗೆ ಅನ್ನಲೇ ಅಬ್ಬಬ್ಬ ಅಬ್ಬಬ್ಬ ಸಿಮರುವ ಸಿಮರುವ ನಿನ್ನ ಮಹಿಮೆಗೆ ಅನ್ನಲೇ ಅಬ್ಬಬ್ಬ ಅಬ್ಬಬ್ಬ ಓಟಕ್ಕೆ ನೀನು ಸಿದ್ಧ ಬಡತನ ಓಡಿ ಸೇನಾಬದ್ಧ ಬಡತನ ಓಡಿ ಸೇನಾಬದ್ಧ ಬಡತನ ಓಡಿ ಸೇನಾಬದ್ಧ ಸಿಮರುವ ಸಿಮರುವ ನಿನ್ನ ಮಹಿಮೆಗೆ ಅನ್ನಲೇ ಅಬ್ಬಬ್ಬ ಅಬ್ಬಬ್ಬ ಸಿಮರುವ ಸಿಮರುವ ನಿನ್ನ ಮಹಿಮೆಗೆ ಅನ್ನಲೇ ಅಬ್ಬಬ್ಬ ಅಬ್ಬಬ್ಬ ಸಿಮರುವ ಸಿಮರುವ ನಿನ್ನ ನಂಬಿ ಅವರಿಗೆ ನಿಜ ಹಬ್ಬ ನಿಜ ಹಬ್ಬ ನಿಜ ಹಬ್ಬ ಸಿಮರುವ ಸಿಮರುವ ನಿನ್ನ ಮಹಿಮೆಗೆ ಅನ್ನಲೆ ಹಬ್ಬಬ್ಬ ರೈತ ಬಾಂಧವರೇ, ಇದುವರೆಗೆ ಮುಧೋಳ ತಾಲೂಕು ನಾಗರಾಳ ಗ್ರಾಮದ ಸಾಯಿಕುಮಾರ್ ಲಕ್ಷ್ಮಣ್ ಬೆಳ್ಳೂರ್ ಅವರಿಂದ ಸಾವಯವ ಬೆಲ್ಲ ಮತ್ತು ಸಾವಯವ ಕೃಷಿಯ ಕುರಿತ ಅನುಭವವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ಸೋಮಶೇಖರ್ ಎಸ್ ರೋಳಿ. ಗಮನಿಸಿ, ದಿನಾಂಕ 26/6/2023 ದಿನಾಂಕ 28/6/2023 ಮೂರು ದಿನದ ತರಬೇತಿ ಕಾರ್ಯಕ್ರಮವನ್ನು ಮೀನುಗಾರಿಕೆ ಸಂಶೋಧನಾ ಮತ್ತು ಮಾಹಿತಿ ಕೇಂದ್ರ ಭೂತನಾಳ ವಿಜಯಪುರದಲ್ಲಿ ಸಮಗ್ರ ಮೀನು ಸಾಕಾಣಿಕೆ ಎಂಬ ವಿಷಯದ ಮೇಲೆ ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಭಾಗವಹಿಸಿದ ಎಲ್ಲ ರೈತರಿಗೆ ಪ್ರಮಾಣಪತ್ರ ಹಾಗೂ ಪ್ರಯಾಣ ಭತ್ತೆಯನ್ನು ನೀಡಲಾಗುವುದು. ರೈತರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕೆಂದು ಮುಖ್ಯಸ್ಥರು ಮೀನುಗಾರಿಕೆ ಸಂಶೋಧನಾ ಮತ್ತು ಮಾಹಿತಿ ಕೇಂದ್ರ ಭೂತನಾಳ ವಿಜಯಪುರ ಇವರು ತಿಳಿಸಿದ್ದಾರೆ. ಹೆಚ್ಚಿನ ಮಾಹಿತಿಗೆ ಮೊಬೈಲ್ ಸಂಖ್ಯೆಗಳಾದ 9480551 8679 ಇಲ್ಲವೇ 9945959704 ಈ ಸಂಖ್ಯೆಗಳಿಗೆ ಹಾಗೂ ಲ್ಯಾಂಡ್ಲೈನ್ ಸಂಖ್ಯೆ 08352226516 ಈ ಸಂಖ್ಯೆಗಳಿಗೆ ಸಂಪರ್ಕಿಸಲು ಕೋರಲಾಗಿದೆ. ವಿಶೇಷ ಸೂಚನೆ: ತರಬೇತಿಗೆ ಸಲ್ಲಿಸಬೇಕಾದ ದಾಖಲಾತಿಗಳು 1 ಭಾವಚಿತ್ರ, 1 ಆಧಾರ್ ಕಾರ್ಡ್ ನಕಲು ಪ್ರತಿ.

ಮೂಲಕ ಕಳೆಯೋ ಕಳೆಯುತೈತಿ ಬೆಳೆಯ ಕಳೆಯೋ ಮಲ್ಲಿಗೆ ಒಂದು ಮೋಹಕ ಕಳೆಯೋ ಕಳೆಯುತೈತಿ ಬೆಳೆಯ ಕಳೆಯೋ ಬದುಕುತೈತಿ ಇಪ್ಪತ್ತು ವರುಷ ಕಾಡತೈತಿ ವರುಷ ವರುಷ ಕಾಡತೈತಿ ವರುಷ ವರುಷ ಬದುಕುತೈತಿ ಇಪ್ಪತ್ತು ವರುಷ ಕಾಡತೈತಿ ವರುಷ ವರುಷ ಕಾಡತೈತಿ ವರುಷ ವರುಷ ಕೆಂಪು ಮಣ್ಣಿನಾಗ ಮಳೆ ಕಡಿಮೆ ಇರುವಾಗ ಅರಳತೈತಿ ಮಲ್ಲಿಗೆ ಬೇರಿನ ಮ್ಯಾಗ ಅರಳತೈತಿ ಮಲ್ಲಿಗೆ ಬೇರಿನ ಮ್ಯಾಗ ಜೋಳ ಬೆಳೆಯೋ ರೈತ ಕಣ್ಣ ಕಣ್ಣು ಇಡಬೇಕು ಸತತ ಹೈಬ್ರಿಡ್ ಜೋಳ ಬೆಳೆಯೋ ರೈತ ಕಣ್ಣ ಕಣ್ಣು ಇಡಬೇಕು ಸತತ ಲಕ್ಷ ಲಕ್ಷ ಬೀಜ ಬಿಟ್ಟು ಕ್ಯಾಕಿ ಹಾಕಿ ನಗತೈತಿ ಲಕ್ಷ ಲಕ್ಷ ಬೀಜ ಬಿಟ್ಟು ಕ್ಯಾಕಿ ಹಾಕಿ ನಗತೈತಿ ಬಡ ಬೆಳೆಗಾರನ ಗೋಣು ಮುರಿಯುತೈತಿ ಬಡ ಬೆಳೆಗಾರನ ಗೋಣು ಮುರಿಯುತೈತಿ ಕೆಂಪು ಮಣ್ಣಿನಾಗ ಮಳೆ ಕಡಿಮೆ ಇರುವಾಗ ಅರಳತೈತಿ ಮಲ್ಲಿಗೆ ಬೇರಿನ ಮ್ಯಾಗ ಕೆಂಪು ಮಣ್ಣಿನಾಗ ಮಳೆ ಕಡಿಮೆ ಇರುವಾಗ ಅರಳತೈತಿ ಮಲ್ಲಿಗೆ ಬೇರಿನ ಮ್ಯಾಗ ಅರಳತೈತಿ ಮಲ್ಲಿಗೆ ಬೇರಿನ ಮ್ಯಾಗ ಅರಳತೈತಿ ಮಲ್ಲಿಗೆ ಬೇರಿನ ಮ್ಯಾಗ ಅರಳತೈತಿ ಮಲ್ಲಿಗೆ ಬೇರಿನ ಮ್ಯಾಗ ಅರಳತೈತಿ ಮಲ್ಲಿಗೆ ಸಿದ್ಧರಾಗಿ ಶುದ್ಧರಾಗಿ ಬೆಳೆಯಲು ನೀವು ಸಿದ್ಧರಾಗಿ ಜೀವನದಿ ಅನುಭವ ಮಾಡಿಕೊಳ್ಳರಾಗಿ ಜೀವನದಿ ಅನುಭವ ಮಾಡಿಕೊಳ್ಳರಾಗಿ ಶುದ್ಧರಾಗಿ ಸಿದ್ಧರಾಗಿ ಶುದ್ಧರಾಗಿ ಬೆಳೆಯಲು ನೀವು ಸಿದ್ಧರಾಗಿ